ಇವೆಲ್ಲದಕ್ಕೂ ನೀವು ರೆಕಾರ್ಡನ್ನು ಇಟ್ಟಿದರೆ ತುಂಬ ಸಹಾಯ ಆಗುತ್ತೆ. ಹಾಗೆಯೇ ಈ ಫಲ ನಿಂತಿರೋ ದನಗಳಲ್ಲಿ ಹಾಲು ನಿಲ್ಲಿಸಲು ಕೂಡ ಈ ದಿನಾಂಕ ಬೇಕಾಗತ್ತೆ. ಕೆಲವರು ಈ ಬೆದೆ ಕೊಡಿಸಿದ ದಿನಾಂಕ ಗೊತ್ತಿರಲ್ಲ, 8 ವರೆಯಿಂದ 9 ತಿಂಗಳ ತನಕನೂ ಹಾಲು ಕರಿತಾನೆ ಇರ್ತಾರೆ. ಆಮೇಲೆ ಡೌಟ್ ಆಗಿಬಿಟ್ಟು ಇದ್ಯಾಕೆ ಹಾಲು ನಿಲ್ತಾನೆ ಇಲ್ಲ ಅಂದ್ಬಿಟ್ಟು ಹಾಲು ನಿಲ್ಲಿಸಿರ್ತಾರೆ, ನಿಲ್ಲಿಸಿದ ಒಂದು ವಾರಕ್ಕೆ ಕರು ಹಾಕ್ಬಿಡುತ್ತೆ. ಆ ಥರ ದನಗಳಲ್ಲಿ ಏನಾಗುತ್ತಂದರೆ ಮುಂದಿನ ಸೂಲಲ್ಲಿ ಅಂದರೆ ಕರು ಹಾಕಿದ ಸೂಲಲ್ಲಿ ಹಾಲಿನ ಇಳುವರಿ ತುಂಬ ಕಮ್ಮಿ ಆಗುತ್ತೆ. ಇಷ್ಟು ತೊಂದರೆಗಳು ನಿಮಗೆ ತಪ್ಪಿಸ್ಬೇಕಂತ ಹೇಳಿದ್ರೆ ರೆಕಾರ್ಡ್ಗಳನ್ನು ನೀವು ಕರೆಕ್ಟಾಗಿ ಇಟ್ಟಿರಬೇಕಾಗತ್ತೆ. ಡಾಕ್ಟರ್ ಜನಾರ್ದನ್ ಅವರೇ, ರೈತರಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಅಥವಾ ನಂಬಿಕೆಗಳು ಅಂತ ನಾವು ಹೇಳ್ಬೋದು ಸಾಮಾನ್ಯವಾಗಿ, ಅಂಥವನ್ನು ಕೆಲವನ್ನು ನಾನು ಕೇಳ್ತೀನಿ, ತಾವು ಸ್ಪಷ್ಟೀಕರಣವನ್ನು ಕೊಡಬೇಕು. ಖಂಡಿತ. ಈಗ ಕೆಲವರು ಏನು ಮಾಡ್ತಾರೆ, ಒಂದೇ ಬಾರಿಗೆ ಎರಡೆರಡು ನಳಿಕೆಗಳನ್ನು ಹಾಕಿ ಅಂತ ವೈದ್ಯರ ಬಳಿ ಹೇಳ್ತಾರೆ. ಅಂದರೆ ಅದು ಟ್ಯೂಬ್, ಸೆಮೆಂಟ್ ಟ್ಯೂಬ್ ಇರುತ್ತಲ್ಲ, ಡಬಲ್ ಸೆಮೆಂಟ್ ಮಾಡಿ ಸರ್ ಅಂತ ಹೇಳ್ತಾರೆ. ಅಂದರೆ ಒಂದು ಸ್ಟ್ರಾಂಗ್ ಇರಲ್ಲ, ಎರಡಾದರೆ ಸ್ಟ್ರಾಂಗ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ? ಒಂದೇ ಸಲಕ್ಕೆ ಎರಡು ವೀರ್ಯ ನಳಿಕೆ ಅಥವಾ ರೈತರು ಹೇಳಾಗೆ ಡಬಲ್ ಸೆಮೆಂಟ್ ಹಾಕೋದು ಬೇಕಿಲ್ಲ. ಯಾಕಂದರೆ ಒಂದು ವೀರ್ಯ ನಳಿಕೆಯಲ್ಲಿ 30 ಲಕ್ಷ ವೀರ್ಯಾಣಿಗಳಿರುತ್ತೆ, ಅದರಲ್ಲಿ ಫಲ ನಿಲ್ಲೋದಕ್ಕೆ ಒಂದು ವೀರ್ಯಾಣಿ ಸಾಕು, ಉಳಿದದ್ದೆಲ್ಲ ವ್ಯರ್ಥನೆ. ಅಂದರೆ 99,99,000 ಉಳಿದಿದ್ದು ಏನಿರುತ್ತೋ ಅವೆಲ್ಲ ವ್ಯರ್ಥನೆ. ನೀವು ಎರಡು ಟ್ಯೂಬ್ ಹಾಕ್ಸಿದ್ರೆ 60 ಲಕ್ಷ ವೀರ್ಯಾಣಿಗಳಾಗ್ತದೆ. ಎರಡನೇ ಟ್ಯೂಬು ಯಾವಾಗ ಕೊಡಿಸ್ಬೇಕಂತಂದರೆ, ಮೊದಲನೇ ಟ್ಯೂಬನ್ನು ನೀವು ಅರ್ಲಿ ಹೀಟ್, ನಾನು ಅವಲ್ಲೇ ಹೇಳಿದ್ನಲ್ಲ, ಅರ್ಲಿ ಹೀಟಲ್ಲಿ ಅಥವಾ ಮೊದಲನೇ ಹಂತದಲ್ಲಿ ಏನನ್ನು ಕೊಡಿಸಿದ್ದು 12 ಗಂಟೆ ನಂತರನೂ ಮಡ ಆಡ್ತಾ ಇದ್ದರೆ ಆಗ ನೀವು ಎರಡನೇ ಟ್ಯೂಬ್ನ ಕೊಡಿಸ್ಬೇಕಾಗತ್ತೆ. ಇಲ್ಲಾಂದರೆ ಒಂದೇ ಸತಿಗೆ ಎರಡು ಟ್ಯೂಬ್ನ ಹಾಕ್ಸೋದು ಬೇಕಿಲ್ಲ. ಮತ್ತು ಒಂದು ವೀರ್ಯನಾಳಕ್ಕೆ ಉತ್ಪಾದನೆ ಮಾಡೋದಕ್ಕೆ ಸರ್ಕಾರಕ್ಕೆ 50 ರೂಪಾಯಿ ಖರ್ಚಾಗತ್ತೆ. ಹಾಗಾಗಿ ಎರಡು ವೀರ್ಯನಾಳಕ್ಕೆ ಉಪಯೋಗಿಸೋದ್ರಿಂದ ಬರೀ ವ್ಯರ್ಥ ಆಗತ್ತೆ ಹೊರತು ಬೇಕಾಗಿರಲ್ಲ. ಹೀಟ್ಗೆ ಕೊಡಿಸಿದ ಮೇಲೆ ಭಾಳ ಜನ ರೈತರು ಕೇಳೋದು, ಕಡಲೆ ಹಿಂಡಿ ಕೊಡ್ಬೋದಾ, ಫಾರಂ ಹುಲ್ ತಿನ್ನಿಸ್ಬೋದಾ ಅಂತ? ಖಂಡಿತವಾಗಿ ಕೊಡ್ಬೋದು. ಇಲ್ಲಿ ಬೆದೆಗೆ ಬರೋದಕ್ಕೂ ಹಿಂಡಿಗೂ ಸಂಬಂಧ ಇಲ್ಲ. 20 ದಿನದ ನಂತರ ನಿಮ್ಮ ರಾಸು ಪುನಃ ಬೆದೆಗೆ ಬಂದಿದೆ ಅಂದರೆ ಅದಕ್ಕೆ ಬೇರೆ ಕಾರಣಗಳೇ ಇರ್ಬೋದೇ ಹೊರತು ನೀವು ಕೂಡ ಕಡಲೆಕಾಯಿ ಹಿಂಡಿ ಖಂಡಿತ ಆಗಿ ಅಲ್ಲ. ಹಾಗೆ ದನಕ್ಕೆ ಮೊದಲಿಂದನೂ ನೀವು ಫಾರಂ ಹುಲ್ ಹಾಕ್ತಾ ಇದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ಕೊಡ್ಬೋದು. ಕರು ಹಾಕಿದ ಮೇಲೆ ಸತ್ತೆ ಅಥವಾ ಮಾಸು ಏನು, ಅದು ಸ್ವಾಭಾವಿಕವಾಗಿ ಬೀಳಬೇಕು. ಅದು ಬೀಳಲಿಲ್ಲ ಅಂದ್ರೆ ನೀವು ವೈದ್ಯರು ಏನ್ ಮಾಡ್ತೀರಿ, ತೆಗಿತೀರಿ. ಬಹಳಷ್ಟು ಜನರಲ್ಲಿ ಒಂದು ನಂಬಿಕೆ ಇದೆ, ಆ ತರ ತೆಗೆಸ್ಬಿಟ್ರೆ ಮುಂದೆ ಹಾಲು ಕಮ್ಮಿ ಆಗತ್ತೆ ಅಥವಾ ಫಲ ನಿಲ್ಲಲ್ಲ ಅಂದ್ರೆ ಅದೇ ಬರಡಾಗೋದಕ್ಕೆ ಕಾರಣ ಅಂತ. ಎಷ್ಟರ ಮಟ್ಟಿಗೆ ಸತ್ಯ ನೋಡಿ, ದನ ಕರು ಹಾಕಿದ 12 ಗಂಟೆಯಲ್ಲಿ ಅದು ಸತ್ತೆ ಬಿದ್ದ್ಬಿಡ್ಬೇಕು. 12 ರಿಂದ 24 ಗಂಟೆ ತನಕ ಕಾಯ್ಬೋದು, ಇಲ್ಲಾಂದ್ರೆ 12 ರಿಂದ 24 ಗಂಟೆ ಒಳಗೆ ಅದನ್ನ ತೆಗೆಸ್ಬೇಕಾಗತ್ತೆ. ಕೆಲವು ಸತಿ ಏನಾಗುತ್ತಂದರೆ ಸತ್ತೆ ತೆಗೆದ ನಂತರ, ಅಂದರೆ ಸತ್ತೆ ತೆಗೆಸಿದ ನಂತರ ಗರ್ಭಕೋಶಕ್ಕೆ ಸೋಂಕು ನಿವಾರಕ ಮಾತ್ರೆಯನ್ನು ಹಾಕಿಸಿ ಸೂಕ್ತವಾದ ಚಿಕಿತ್ಸೆ ಕೊಡಿಸಿದ್ರೆ ಯಾವುದೇ ತೊಂದರೆಯೂ ಆಗಲ್ಲ, ಹಾಲಿನ ಇಳುವರಿಗೂ ಏನೂ ಎಫೆಕ್ಟು ಆಗಲ್ಲ. ಆದರೆ ಕೆಲವರು ಏನಾಗುತ್ತಂದರೆ ಸತ್ತೆನ ಸರಿಯಾಗಿ ತೆಗೆಸಿರಲ್ಲ, ಅಂದರೆ ಲೋಕಲಿ ಕೆಲವರು ಕೈ ಇಟ್ಟು ತೆಗೆದಿರ್ತಾರೆ, ಅಥವಾ ಅದಕ್ಕೆ ಸತ್ತೆ ತೆಗೆದ ನಂತರ ಸೂಕ್ತ ಚಿಕಿತ್ಸೆ ಕೊಡಿಸ್ದೇರ ಅಥವಾ ಒಳಗೆ ಸೋಂಕು ನಿವಾರಕ ಮಾತ್ರೆಯನ್ನು ಹಾಕಿಸ್ದಿದ್ದಾಗ ಏನಾಗುತ್ತೆ, ಗರ್ಭಕೋಶಕ್ಕೆ ಸೋಂಕಾಗಿ ಆ ರಾಸಿಗೆ ಜ್ವರ ಬರುತ್ತೆ, ಮೇವು ಬಿಟ್ಬಿಡುತ್ತೆ, ಅದರಿಂದ ಹಾಲಿನ ಇಳುವರಿನೂ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಈ ಗರ್ಭಕೋಶದಲ್ಲಿ ಕೀವು ತುಂಬ್ಕೊಳೋದ್ರಿಂದ ಅದು ಮುಂದೆ ರಕ್ತಕ್ಕೆ ಹರಡಿ ನಂತರ ಅದು ಕೆಚ್ಚಲಿಗೂ ಹರಡಿ ಕೆಚ್ಚಲು ಭಾವ ಆಗೋಂಥ ಸಾಧ್ಯತೆಗಳು ಇರುತ್ತೆ. ಆ ಥರ ದನಗಳಲ್ಲಿ ನೀವು ಸರಿಯಾದ ಚಿಕಿತ್ಸೆನ ಕೊಡಿಸ್ಬೇಕಾಗತ್ತೆ. ಕೆಲವರು ಬಿದಿರು ಸೊಪ್ಪು ತಿನ್ನಿಸ್ತಾರಲ್ಲ ಡಾಕ್ಟ್ರೆ, ಬೀಳಲಿ ಅಂತ? ಖಂಡಿತವಾಗಿ ಕೆಲವರು ಆ ಬಿದಿರು ಸೊಪ್ಪನ್ನ ತಿನ್ನಿಸ್ತಾರೆ, ಇಲ್ಲ ಬೆಲ್ಲ ಕಾಳುಮೆಣಸು ಇದನ್ನ ಉಂಡೆ ಕಟ್ಟಿ ತಿನ್ನಿಸ್ತಾರೆ. ಆಯುರ್ವೇದಿಕ ಔಷಧಿಗಳು ತೊಂದರೆ ಇಲ್ಲ, ಕೊಡಿಸೋದ್ರಿಂದ ಒಳ್ಳೆಯದೇ. ಅದು ಹೌದಾ? ಕೊಡೋದ್ರಿಂದ ಒಳ್ಳೆಯದು. ಈಗ ಬೆದೆಗೆ ಕೊಡಿಸೋದ ಮೇಲೆ ಸಾಮಾನ್ಯವಾಗಿ ಅದನ್ನು ಮಲಗಕ್ಕೆ ಬಿಡಲ್ಲ, ಅದನ್ನು ತೊಲೆಗೆ ಕಟ್ಬಿಡ್ತಾರೆ ಕುತ್ತಿಗೆನ, ಅಂದರೆ ಇಲ್ಲ ಗೂಟಕ್ಕೆ ಕಟ್ತಾರೆ, ಇಲ್ಲ ಮೇಲ್ಗಡೆ ಎತ್ತರದ ತೊಲೆಗೋ ಅಥವಾ ಮರಕ್ಕೋ ಕಟ್ತಾರೆ. ಅದು ಕೂರ್ಬಾರ್ದ, ಮಲಗಬಾರ್ದ, ಹೇಗೆ ಇದು ನಿಜವಾದ? ಇಲ್ಲ, ರೈತರು ನೋಡಿರ್ಬೋದು, ನಾವು ಕೃತಕ ಗರ್ಭಧಾರಣೆ ಮಾಡಲು ಉಪಯೋಗಿಸುವಂಥ ಸ್ಟೀಲ್ ರಾಡ್ ನೋಡಿರ್ತೀರ, ಅದನ್ನ ಎಐ ಗನ್ ಅಂತ ನಾವು ಕರಿತೀವಿ. ಅದು 1.5 ಅಡಿ ಇರುತ್ತೆ. ನಾವು ವೀರ್ಯನ್ನ ನೇರವಾಗಿ ಗರ್ಭಕೋಶದ ಒಳಗೆ ಹಾಕ್ಬಿಡ್ತೀವಿ, ಅಂದರೆ ಡೆಪಾಸಿಟ್ ಮಾಡಿರ್ತೀವಿ. ಹಾಗಾಗಿ ವೀರ್ಯಾಣುಗಳು 5 ರಿಂದ 10 ನಿಮಿಷದ ಒಳಗೆ ಗರ್ಭಕೋಶದ ಇನ್ನೊಂದು ತುದಿಗೆ ಹೊರಟೋಗಿರುತ್ತೆ. ಅದು ತಿರ್ಗಾ ವಾಪಸ್ ಬರೋ ಚಾನ್ಸಸ್ಸು ಇರಲ್ಲ.

ರಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.